ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳುಗರೇ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದಕ್ಕೆ ಆತ್ಮೀಯ ಸ್ವಾಗತ. ಗರ್ಭಿಣಿಯರಲ್ಲಿ ಬಾಯಿಯ ಆರೋಗ್ಯ, ಈ ವಿಷಯವಾಗಿ ಡಾಕ್ಟರ್ ಪ್ರಗತಿ ಭಟ್ ಅವರು ಮಾಹಿತಿ ನೀಡಿ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಉತ್ತರಿಸ್ತಾ ಇದ್ದಾರೆ. ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಧಾರವಾಡದ ಎಸ್ಟಿಡಿ ಕೋಡ್ 0836. ಕೇಳುಗರೆ, ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ರಿ. ನಿಮ್ಮ ರೇಡಿಯೋ ಸೆಟ್ಟನ್ನು ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಸರಿಯಾದ ಸಿಗ್ನಲ್ ಕಡೆಯಿಂದ ಪ್ರಶ್ನೆ ಕೇಳ್ರಿ. ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ ಹಾಗೂ ಸಂಕ್ಷಿಪ್ತವಾಗಿರಲಿ. ನಿಮ್ಮ ಸಂದೇಹಗಳಿಗೆ ಉತ್ತರಿಸಿಕೆ ಡಾಕ್ಟರ್ ಪ್ರಗತಿ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಹಾಗೂ ನಮಸ್ಕಾರ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ, ಅಂದರೆ ಹಲ್ಲು ಮೂಡಿದಾಗಿಂದ ಹಿಡಿದು ಹಲ್ಲು ಬೀಳೋವರೆಗೆ ಒಂದಲ್ಲ ಒಂದು ಕಿರಿಕಿರಿ ತೊಂದರೆಯನ್ನು ನಾವು ಅನುಭವಿಸ್ತಾನೇ ಇರ್ತೀವಿ. ಅದಕ್ಕೆ ಹಲ್ಲಿನ ಕಾಳಜಿ ಬಹಳ ಮುಖ್ಯ. ಅದರಲ್ಲೂ ಇವತ್ತು ಗರ್ಭಿಣಿ ಸ್ತ್ರೀಯರು ಇದರ ಬಗ್ಗೆ ಏನು ಕಾಳಜಿ ತಗೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಗತಿಯವರು ಸಲಹೆ ನೀಡ್ತಾರೆ. ಡಾಕ್ಟರ್ ಪ್ರಗತಿ ಭಟ್ ಅವರು ಮೂಲತಃ ಉಡುಪಿಯವರಾಗಿದ್ದರು. ತಮ್ಮ BDS ಮತ್ತು MDS ಪದವಿಗಳನ್ನು SDM ದಂತ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಡೆದಿದ್ದಾರೆ. 2012 SDM ದಂತ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿ ಸತತ 9 ವರ್ಷಗಳಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಡಾಕ್ಟರ್ ಪ್ರಗತಿ ಭಟ್ ಅವರು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಕೇಳ್ರಿ. ನಮಸ್ಕಾರ ಎಲ್ಲರಿಗೂ. ದೇವರ ಸೃಷ್ಟಿಯಲ್ಲಿ ಹೆಣ್ಣುತನ ಮತ್ತು ತಾಯಿತನಕ್ಕೆ ಹೆಚ್ಚಿನ ಮಹತ್ವವಿದೆ. ಒಂದು ಹೆಣ್ಣು ಮಗುವಿನ ಜೀವನದಲ್ಲಿ ಮುಖ್ಯವಾದ ಹಂತಗಳು ಎಂದರೆ ಪ್ರೌಢಾವಸ್ಥೆ, ಋತುಚಕ್ರ, ಗರ್ಭಾವಸ್ಥೆ ಮತ್ತು ಋತುಬಂಧವಾಗುವ ಹಂತಗಳು. ಹೇಗೆ ಗಾಳಿ, ನೀರು, ಆಹಾರ ಮನುಷ್ಯನ ಜೀವನ ಚಕ್ರಕ್ಕೆ ಮುಖ್ಯವೋ ಹಾಗೆಯೇ ಮಹಿಳೆಯ ಸಂಪೂರ್ಣ ಜೀವನ ಚಕ್ರ, ಎಂದರೆ ಹುಡುಗಿಯು ಋತುಮತಿಯಾದಾಗದಿಂದ ಋತುಬಂಧವಾಗುವ ತನಕ ಆಕೆಯ ದೇಹವು ಹಾರ್ಮೋನ್ಸ್ಗಳಿಗೆ ಪ್ರಭಾವವಾಗುತ್ತದೆ. ಇವುಗಳ ಪರಿಣಾಮವಾಗಿ ಬಾಯಿಯ ಆರೋಗ್ಯ ಕುಂಠಿತಗೊಳ್ಳಬಹುದು. 90% ಜನಸಾಮಾನ್ಯರಲ್ಲಿ ಬಾಯಿಯ ತೊಂದರೆಗಳು ಇದ್ದಲ್ಲಿ 40-50% ಬಾಯಿಯ ಸಮಸ್ಯೆಗಳು ಗರ್ಭಿಣಿಯರಲ್ಲಿ ಕಾಣಿಸಬಹುದು. ಗರ್ಭಿಣಿಯು ತನಗೆ ಆರೋಗ್ಯವಂತ ಮಗು ಹುಟ್ಟಲಿ ಎಂದು ಗರ್ಭಾವಸ್ಥೆಯಲ್ಲಿಯೇ ತನ್ನ ಸರ್ವಾಂಗೀಣ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸುತ್ತಾಳೆ. ಆದರೆ ಬಹಳಷ್ಟು ಜನ ಮಹಿಳೆಯರಿಗೆ ಗರ್ಭಾವಸ್ಥೆಯಲ್ಲಿ ತನ್ನ ಹಲ್ಲುಗಳು ಮತ್ತು ವಸಡಿನ ಆರೋಗ್ಯ ಕುಂಠಿತಗೊಳ್ಳಬಹುದು ಎಂಬ ಅರಿವು ಕಡಿಮೆ. ಗರ್ಭಾವಸ್ಥೆಯಲ್ಲಿ ಹಲ್ಲಿನ ರೋಗದ ಲಕ್ಷಣಗಳೇನೆಂದರೆ ಹಲ್ಲಿನಲ್ಲಿ ಕಪ್ಪು ಚುಕ್ಕೆ ಅಥವಾ ಕಪ್ಪು ತೂತು ಕಾಣಿಸಿಕೊಳ್ಳುವುದು, ಹಲ್ಲು ನೋವು, ಹಲ್ಲಿನ ಸುತ್ತಮುತ್ತಲಿನ ವಸಡಿನಲ್ಲಿ ಬಾವು ಕಾಣಿಸಿಕೊಳ್ಳುವುದು ಹಾಗೂ ಕೆಲವೊಮ್ಮೆ ಜ್ವರ ಕೂಡ ಬರುವುದು. ಗರ್ಭಿಣಿಯರಲ್ಲಿ ಬಾಯಿಯಲ್ಲಿ ಮತ್ತೊಂದು ನಿರ್ಲಕ್ಷ್ಯಕ್ಕೆ ಒಳಗಾದ ಸಮಸ್ಯೆ ಎಂದರೆ ಅದು ವಸಡಿನ ಕಾಯಿಲೆ. ಇದಕ್ಕೆ ಕಾರಣ ಸರಿಯಾಗಿ ಹಲ್ಲುಗಳನ್ನು ಉಜ್ಜದೇ ಇರುವುದು. ಬಾಯಿಯ ದುರ್ವಾಸನೆ, ಹಲ್ಲಿನ ಮೇಲೆ ಕಲೆಗಳು, ಬ್ರಷ್ ಮಾಡಿದಾಗ ವಸಡಿನಿಂದ ರಕ್ತ ಬರುವುದು, ವಸಡಿನಲ್ಲಿ ಬಾವು ಕಾಣಿಸಿಕೊಳ್ಳುವುದು, ಕೆಂಪು ಉರಿಯೂತದಿಂದ ಕೂಡಿದ ವಸಡುಗಳು ಅಂದರೆ ಪ್ರೆಗ್ನೆನ್ಸಿ ಜಿಂಜುವೈಟಿಸ್, ಹಲ್ಲುಗಳು ಅಲಗಾಡುವುದು, ಇವೆಲ್ಲ ವಸಡಿನ ರೋಗದ ಲಕ್ಷಣಗಳು. ಗರ್ಭಾವಸ್ಥೆಯ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನ್ಸ್ಗಳ ಏರುಪೇರಾಗಿರುವುದರಿಂದ ವಸಡಿನ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವಾಗುತ್ತದೆ. ಅದಲ್ಲದೆ ಗರ್ಭಾವಸ್ಥೆಯ ಸಮಯದಲ್ಲಿ ಡಯಾಬಿಟಿಸ್ ಮತ್ತು ಬಿಪಿ ಹೆಚ್ಚಾದಲ್ಲಿ ವಸಡಿನ ಆರೋಗ್ಯ ಕುಂಠಿತಗೊಳ್ಳುತ್ತಾ ಹಲ್ಲುಗಳು ಸಡಿಲಾಗಿ ನಷ್ಟ ಕೂಡ ಆಗಬಹುದು. ಆದ್ದರಿಂದ ಗರ್ಭಿಣಿಯು ತನ್ನ ವಸಡಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಮತ್ತೊಂದು ಸಾಮಾನ್ಯವಾದ ವಸಡಿನ ರೋಗದ ಲಕ್ಷಣವೇನೆಂದರೆ ವಸಡಿನ ಹಿಂಭಾಗದಲ್ಲಿ ಮಾಂಸದ ಬೆಳವಣಿಗೆ ಕಾಣಿಸಿಕೊಳ್ಳುವುದು. ಇದು 2-3 ಸೆಂಟಿಮೀಟರಷ್ಟು ದೊಡ್ಡದಾಗಿರುತ್ತದೆ. ಇದಕ್ಕೆ ಪಯೋಜೆನಿಕ್ ಗ್ರ್ಯಾನ್ಯುಲೋಮಾ ಅಥವಾ ಪ್ರೆಗ್ನೆನ್ಸಿ ಟ್ಯೂಮರ್ ಎನ್ನುತ್ತಾರೆ. ಇದು ಗರ್ಭಾವಸ್ಥೆಯ 3 ಅಥವಾ 4 ತಿಂಗಳಿನಿಂದ 9 ತಿಂಗಳ ತನಕ ಬೆಳೀತಾ ಕಾಣಿಸ್ಕೊಳ್ಳಬಹುದು ಹಾಗೂ ಗರ್ಭಾವಸ್ಥೆಯ ನಂತರ ಇದು ಕಡಿಮೆಯಾಗುವ ಸಾಧ್ಯತೆ ಇದೆ. ನೋವಿನ ಲಕ್ಷಣಗಳು ಕಾಣಿಸದೇ ಇದ್ದರೂ ಮುಟ್ಟಿದ ತಕ್ಷಣ ಮಾಂಸದ ಬೆಳವಣಿಗೆಯಿಂದ ರಕ್ತ ಬರುವ ಕಾರಣ ಆಹಾರ ಜಗಿಯಲು ಬಹಳ ತೊಂದರೆಯಾಗುತ್ತದೆ. ಆದ್ದರಿಂದ ಈ ಮಾಂಸದ ಬೆಳವಣಿಗೆಗೆ ಸೂಕ್ತ ಸಮಯದಲ್ಲಿ ದಂತವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಸೊ ಇವೆಲ್ಲ ಬಾಯಿಯಲ್ಲಿ ಕಂಡುಬರುವ ಸಮಸ್ಯೆಗಳು ಎಂದರೆ ಇದು ಹುಳುಕು ಹಲ್ಲು, ಹಲ್ಲು ನೋವು ಹಾಗೂ ವಸಡಿನ ಸಮಸ್ಯೆಗಳಿಗೆ ಅತಿ ಮುಖ್ಯ ಕಾರಣವೇನೆಂದರೆ ಹಲ್ಲುಗಳ ಮೇಲೆ ಸಂಗ್ರಹವಾಗುವ ರೋಗಾಣುಗಳ ಪದರು. ಇದಕ್ಕೆ ನಾವು ಡೆಂಟಲ್ ಪ್ಲಾಕ್ ಎಂದು ಹೇಳುತ್ತೇವೆ. ಅತಿಯಾದ ಸಿಹಿ ಮತ್ತು ಅಂಟು ಪದಾರ್ಥಗಳು ಮತ್ತು ಚಿಪ್ಸು ಮತ್ತು ಇತರ ಜಂಕ್ ಫುಡ್ಗಳನ್ನು ಸೇವಿಸುವುದರಿಂದ ಈ ಕೀಟಾಣುಗಳ ಪದರು ಅತಿಯಾಗಿ ಸಂಗ್ರಹಗೊಂಡು ಸಿಮೆಂಟಿನಂತೆ ಗಟ್ಟಿಯಾಗುತ್ತದೆ. ಇದಕ್ಕೆ ನಾವು ಟಾರ್ಟರ್ ಅಥವಾ ಕ್ಯಾಲ್ಕ್ಯುಲಸ್ ಎಂದು ಹೇಳುತ್ತೇವೆ. ಈ ಕೀಟಾಣುಗಳ ಪದರು ಹಲ್ಲಿನ ಸಮಸ್ಯೆಗಳು ಮತ್ತು ವಸಡಿನ ರೋಗವನ್ನು ಉಂಟು ಮಾಡುತ್ತದೆ. ಅದರಲ್ಲಿಯೂ ಗರ್ಭಾವಸ್ಥೆಯ ಸಮಯದಲ್ಲಿ ಹಾರ್ಮೋನ್ಸ್ಗಳ ಏರುಪೇರಾಗಿರುವುದರಿಂದ ಈ ರೋಗಾಣುಗಳ ಪದರು ಬಹಳ ತೀವ್ರ ಪ್ರಮಾಣದಲ್ಲಿ ಸಂಗ್ರಹಗೊಂಡು ವಸಡಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಅದಲ್ಲದೆ ರೋಗಾಣುಗಳ ಈ ಪದರು ರಕ್ತನಾಳ ಮತ್ತು ಪ್ಲಸೆಂಟಾವನ್ನು ದಾಟಿ ಗರ್ಭಕೋಶದಲ್ಲಿಯೂ ಕೂಡ ರೋಗಾಣುಗಳ ಪದರು ಬೆಳೆಯುವ ಸಾಧ್ಯತೆ ಇರುತ್ತದೆ. ಇದರಿಂದ ಕಡಿಮೆ ತೂಕದ ಮಗು ಅಥವಾ ಪ್ರಿಮೆಚುವರ್ ಡೆಲಿವರಿ ಆಗುವ ಸಾಧ್ಯತೆ ಕೂಡ ಇದೆ. ಇದನ್ನೆಲ್ಲ ತಡೆಗಟ್ಟಲು ಆದಷ್ಟು ಸಿಹಿ ಮತ್ತು ಅಂಟು ಪದಾರ್ಥವನ್ನು ತಿನ್ನುವುದು ಕಡಿಮೆ ಮಾಡಿದರೆ ಒಳ್ಳೆಯದು ಮತ್ತು ಗರ್ಭಾವಸ್ಥೆಯಲ್ಲಿ ಅವುಗಳನ್ನು ತಿಂದ ಬಳಿಕ ಬಾಯಿಯನ್ನು ಮುಕ್ಕಳಿಸಿ ಸರಿಯಾಗಿ ಹಲ್ಲನ್ನು ಉಜ್ಜಬೇಕು. ವರ್ಷದಲ್ಲಿ ಒಂದು ಬಾರಿಯಾದರೂ ದಂತವೈದ್ಯರನ್ನು ಭೇಟಿಯಾಗಿ ಸ್ಕೇಲಿಂಗ್ ಅಥವಾ ಕ್ಲೀನಿಂಗನ್ನು ಮಾಡಿಸ್ಕೊಳ್ಬೇಕು. ಈ ರೋಗಾಣುಗಳ ಪದರು ಅಂತ ಏನು ಹೇಳಿದ್ನಲ್ಲ ಅದನ್ನು ತೆಗೆಯುವ ಚಿಕಿತ್ಸೆಗೆ ಸ್ಕೇಲಿಂಗ್ ಅನ್ನುತ್ತಾರೆ. ಹಾಗಾದರೆ ಗರ್ಭಾವಸ್ಥೆಯ ಯಾವ ಅವಧಿಯಲ್ಲಿ ದಂತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು? 9 ಗರ್ಭಾವಸ್ಥೆಯ ಅವಧಿಯಲ್ಲಿ ಮೊದಲ ತ್ರೈಮಾಸಿಕ ಅಂದರೆ ಮೊದಲ 3 ಕಾಲ ಮಗುವಿನ ಅಂಗಗಳ ಬೆಳವಣಿಗೆ ಆಗ್ತಾ ಇರ್ತದೆ. ಅಂದರೆ ಈ ಸಮಯದಲ್ಲಿ ಮಗುವಿನ ಮೆದುಳು, ಕಣ್ಣು, ಕಿವಿ, ಮೂಗು, ಬಾಯಿ ಹಾಗೂ ಎದೆ ಬಡಿತದ ಬೆಳವಣಿಗೆ ಆಗ್ತಾ ಇರ್ತದೆ. ಸೊ ಗರ್ಭಾವಸ್ಥೆಯ ಈ ಸಮಯದಲ್ಲಿ ಬೈ ಚಾನ್ಸ್ ಹಲ್ಲು ನೋವು ಆದಲ್ಲಿ ಕೆಲವು ಗುಳಿಗೆ ಅಥವಾ ಔಷಧಗಳನ್ನು ಸೇವಿಸುವುದರಿಂದ ಹುಟ್ಟುವ ಮಗುವಿನ ಅಂಗಾಂಗಗಳ ಬೆಳವಣಿಗೆ ಅಥವಾ ಹುಟ್ಟುವ ಮಗುವಿನ ಹಲ್ಲಿನ ಮೇಲೆ ದುಷ್ಪರಿಣಾಮವಾಗುವ ಸಾಧ್ಯತೆ ಇದೆ. ಅದಲ್ಲದೆ ಗರ್ಭಾವಸ್ಥೆಯ ಮೊದಲನೆಯ ತ್ರೈಮಾಸದಲ್ಲಿ ಬೈ ಚಾನ್ಸ್ ಡೆಂಟಲ್ ಎಕ್ಸ್ರೇ ಅಥವಾ ಡೆಂಟಲ್ ಟ್ರೀಟ್ಮೆಂಟ್ ಮಾಡುವಾಗ ಡೆಂಟಲ್ ಎಕ್ಸ್ರೇ ಅಥವಾ ಅಣು ಚಿಕಿತ್ಸೆಗೆ ಒಳಗಾದರೆ ಹುಟ್ಟುವ ಮಗುವಿನ ಅಂಗಾಂಶದ ಬೆಳವಣಿಗೆಯ ಮೇಲೆ ಕೂಡ ಪ್ರಭಾವ ಬೀರಬಹುದು. ಆದ್ದರಿಂದ ಈ ಸಮಯದಲ್ಲಿ ಬೈ ಚಾನ್ಸ್ ನೀವು ದಂತ ಚಿಕಿತ್ಸೆ ಪಡೆಯುವ ಪ್ರಸಂಗ ಬಂದಲ್ಲಿ ದಯವಿಟ್ಟು ದಂತವೈದ್ಯರಿಗೆ ತಾನು ಗರ್ಭಿಣಿ ಎಂದು ತಿಳಿಸುವುದು ಒಳ್ಳೆಯದು. ಇದರಿಂದ ದಂತವೈದ್ಯರು ಚಿಕಿತ್ಸೆಯ ವೇಳೆ ಸೂಕ್ತ ಕ್ರಮಗಳು ಮತ್ತು ಜಾಗ್ರತೆಯನ್ನು ವಹಿಸುತ್ತಾರೆ. ಸೋ ಪ್ರೆಗ್ನೆನ್ಸಿಯ ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಮೊದಲ ತ್ರೈಮಾಸದಲ್ಲಿ ಬೈ ಚಾನ್ಸ್ ಹಲ್ಲು ನೋವಾದರೆ ದಯವಿಟ್ಟು ಯಾರೂ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಬೇಡಿ. ಎಮರ್ಜೆನ್ಸಿ ಇದ್ದಲ್ಲಿ ದಂತವೈದ್ಯರನ್ನ ಭೇಟಿಯಾಗಿ ಅವರ ಸಲಹೆಯಂತೆಯೇ ದಂತ ಚಿಕಿತ್ಸೆಯನ್ನು ಪಡೆಯಿರಿ, ಅವರ ಸಲಹೆಯಂತೆಯೇ ಗುಳಿಗೆ ಔಷಧಿಯನ್ನು ಪಡೆದುಕೊಳ್ಳಿ. ಮುಂದೆ ಗರ್ಭಾವಸ್ಥೆಯ 4, 5 ಮತ್ತು 6ನೇ ತಿಂಗಳು ಅಂದರೆ ಎರಡನೆಯ ತ್ರೈಮಾಸಿಕದಲ್ಲಿ ಮಗುವಿನ ಅಂಗಾಂಶದ ಬೆಳವಣಿಗೆ ಸ್ವಲ್ಪ ಮಟ್ಟಿಗೆ ಆಗಿರುವುದರಿಂದ ಆ ಅವಧಿಯಲ್ಲಿ ಸಣ್ಣ ಪುಟ್ಟ ಡೆಂಟಲ್ ಟ್ರೀಟ್ಮೆಂಟ್ ಅಂದರೆ ಸ್ಕೇಲಿಂಗ್ ಅಥವಾ ಫಿಲ್ಲಿಂಗನ್ನು ಪಡೆದುಕೊಳ್ಳಬಹುದು. ಮತ್ತು ಗರ್ಭಾವಸ್ಥೆಯ 3ನೇ ತ್ರೈಮಾಸಿಕ ಅಂದರೆ 7th, 8th, 7, 8 ಮತ್ತು 9ನೇ ತಿಂಗಳಲ್ಲಿ ಗರ್ಭಕೋಶ ಮತ್ತು ಮಗು ದೊಡ್ಡದಾಗಿರೋ ಕಾರಣ ಡೆಂಟಲ್ ಚೇರ್ ಮೇಲೆ ಅಂದರೆ ಗರ್ಭಿಣಿಗೆ ಡೆಂಟಲ್ ಚೇರ್ ಮೇಲೆ ಡೆಂಟಲ್ ಟ್ರೀಟ್ ಕುತ್ಕೊಂಡು ಕಂಫರ್ಟಬಲ್ ಆಗಿ ಡೆಂಟಲ್ ಟ್ರೀಟ್ಮೆಂಟನ್ನು ಪಡೆಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾವು ಆದಷ್ಟು ಈ ಕೊನೆಯ ತ್ರೈಮಾಸದಲ್ಲಿ ಡೆಂಟಲ್ ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಅಡ್ವೈಸ್ ಮಾಡುವುದಿಲ್ಲ. ಬಟ್ ಎಮರ್ಜೆನ್ಸಿ ಇದ್ದಲ್ಲಿ ಗರ್ಭಾವಸ್ಥೆಯ ಯಾವ ಸಮಯದಲ್ಲಿಯೂ ಕೂಡ ನೀವು ದಂತವೈದ್ಯರನ್ನು ಭೇಟಿಯಾಗಿ ಸೂಕ್ತ ದಂತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಎಂಬ ಮಾತಿನಂತೆ ಗರ್ಭಾವಸ್ಥೆಯ ಮೊದಲೇ ಮಹಿಳೆಯು ತನ್ನ ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಉತ್ತಮ. ಹಲ್ಲು ಮತ್ತು ವಸಡಿನ ಸಮಸ್ಯೆಗಳು ಗರ್ಭಾವಸ್ಥೆಯ ಮೊದಲೇ ಕಂಡುಹಿಡಿದು ಸರಿಯಾದ ಸಮಯದಲ್ಲಿ ಆರೈಕೆಯನ್ನು ಮಾಡಿದರೆ ಹಲ್ಲುಗಳನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಹುಟ್ಟುವ ಮಗುವಿನ ಹಲ್ಲುಗಳು ಹಾಗೂ ಸರ್ವಾಂಗೀಣ ಆರೋಗ್ಯವು ಉತ್ತಮವಾಗಿರುತ್ತದೆ. ಆದ್ದರಿಂದ ಗೈನಕಾಲಜಿಸ್ಟ್ಗಳಲ್ಲಿಯೂ ಕೂಡ ಒಂದು ವಿನಂತಿ, ಒಂದು ಗರ್ಭಿಣಿ ಸ್ತ್ರೀಯ 2ನೇ ತ್ರೈಮಾಸಿಕ ಅಂದರೆ 4, 5 ಅಥವಾ 6ನೇ ತಿಂಗಳಲ್ಲಿ ಅವಳು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಾಗ ಆ್ಯಸ್ ಅ ಪಾರ್ಟ್ ಆಫ್ ಹರ್ ಪ್ರೀನೈಟಲ್ ಚೆಕಪ್ ಆಕೆಗೆ ಒಮ್ಮೆ ದಂತವೈದ್ಯರೊಡನೆ ಬಾಯಿಯ ತಪಾಸಣೆಗೆ ಕಳಿಸ್ಕೊಳ್ಳುವುದು ಒಳ್ಳೆಯದು. ಯಾಕಂದರೆ ಗರ್ಭಾವಸ್ಥೆಯ ಸಮಯದಲ್ಲಿ ಆಬ್ವಿಯಸ್ಲಿ ಒಂದು ಮಹಿಳೆಯ ಪ್ರಯಾರಿಟಿ ತನ್ನ ಮಗು ಮತ್ತು ಅದರ ಆರೋಗ್ಯನೇ ಇರ್ತದೆ. ಸೊ ಈ ಸಮಯದಲ್ಲಿ ಹಲ್ಲಿನ ಬಾಯಿಯ ಆರೋಗ್ಯವನ್ನು ಕಾಪಾಡಲು ಗೈನಕಾಲಜಿಸ್ಟ್ಗಳ ಅಡ್ವೈಸ್ಗೆ ಜಾಸ್ತಿ ವೇಟೇಜ್ ಇರ್ತದೆ. ಮುಂದೆ ಬಾಣಂತಿಯರು ಕೂಡ ದಂತ ಚಿಕಿತ್ಸೆ ಪಡೆಯುವಾಗ ಔಷಧಗಳನ್ನು ದಂತವೈದ್ಯರ ಸಲಹೆಯಂತೆ ತಗೊಳ್ಳಬೇಕಾಗ್ತದೆ. ಏಕೆಂದರೆ ಬಾಣಂತಿಯರು ಎದೆಹಾಲು ಕುಡಿಸುವಾಗ ಔಷಧಗಳ ಅಂಶವು ರಕ್ತನಾಳದಲ್ಲಿ ದಾಟಿ ಮಗುವಿನ ಹಲ್ಲಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾದರೆ ಗರ್ಭಾವಸ್ಥೆಯಲ್ಲಿ ಬಾಯಿಯ ಆರೋಗ್ಯವನ್ನು ಹೆಚ್ಚಿಸಲು ಅತಿ ಮುಖ್ಯ ಸಲಹೆಗಳೇನೆಂದರೆ ಪ್ರತಿದಿನ 2 ಸಲ ಹಲ್ಲನ್ನು ಚೆನ್ನಾಗಿ ತಿಕ್ಕಬೇಕು. ಬೆರಳು ಮತ್ತು ಟೂತ್ ಪೌಡರ್ ಬದಲಿ ಟೂತ್ ಬ್ರಷ್ ಮತ್ತು ಟೂತ್ಪೇಸ್ಟನ್ನು ಉಪಯೋಗಿಸಿಕೊಳ್ಳುವುದು ಒಳ್ಳೆಯದು. ಬ್ರಷ್ ಮಾಡುವಾಗ ಒಸಡಿನ ಮೇಲೆ ಬಹಳ ಒತ್ತಡ ಹಾಕಬಾರದು. ನಿಧಾನವಾಗಿ ಹಲ್ಲಿನ ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಹಲ್ಲಿನ ಹೊರಮೈ, ಒಳಮೈ ಮತ್ತು ಆಹಾರ ಜಗಿಯುವ ಮೈಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಹಲ್ಲಿನ ಜೊತೆಗೆ ನಾಲಿಗೆಯನ್ನು ಕೂಡ 2 ಸಲ ಟಂಗ್ ಕ್ಲೀನರ್ ಮೂಲಕ ಸ್ವಚ್ಛಗೊಳಿಸಬೇಕು. 2 ಹಲ್ಲುಗಳ ನಡುವಿನ ಆರೋಗ್ಯವನ್ನು ಕಾಪಾಡಲು ಡೆಂಟಲ್ ಫ್ಲಾಸನ್ನು ನಿಯಮಿತವಾಗಿ ಬಳಸಬೇಕು. ಸಮತೋಲನವಾದ ಆಹಾರವನ್ನು ಸೇವಿಸಬೇಕು. ಆದಷ್ಟು ಸಿಹಿ ಮತ್ತು ಅಂಟು ಪದಾರ್ಥ, ಜಂಕ್ ಫುಡ್ಗಳ ಸೇವನೆಯನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಒಸಡಿನ ಆರೋಗ್ಯವನ್ನು ಕಾಪಾಡಲು ಗರ್ಭಾವಸ್ಥೆಯಲ್ಲಿ ಶುಗರ್ ಮತ್ತು ಬಿಪಿಯನ್ನು ಕಂಟ್ರೋಲಲ್ಲಿಟ್ಕೊಳ್ಳುವುದು ಬಹಳ ಇಂಪಾರ್ಟೆಂಟ್. ದಿನಕ್ಕೆ 1-2 ಲೀಟರಷ್ಟು ನೀರನ್ನು ಕುಡಿಯಬೇಕು. ಮಹಿಳೆಯು ತಾನು ಗರ್ಭಿಣಿಯಾಗುವ ಮುಂಚೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋ ಮುಂಚೆಯೇ ಒಮ್ಮೆ ದಂತವೈದ್ಯರನ್ನು ಭೇಟಿಯಾಗಿ ಸೂಕ್ತವಾದ ದಂತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಮತ್ತು ಗರ್ಭಾವಸ್ಥೆಯ ಸಮಯದಲ್ಲಿ ಒಂದು ವೇಳೆ ದಂತವೈದ್ಯರನ್ನು ಅಥವಾ ಏನಾದರೂ ದಂತ ಸಮಸ್ಯೆ ಇದ್ದರೆ ದಂತವೈದ್ಯರನ್ನು ಭೇಟಿಯಾಗಿ ಗರ್ಭಾವಸ್ಥೆಯ 4, 5 ಅಥವಾ 6ನೇ ತಿಂಗಳಲ್ಲಿ ದಂತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಮತ್ತು ಮಗು ಹುಟ್ಟಿದ 5 ತಿಂಗಳ ನಂತರ ಒಮ್ಮೆ ಡೆಂಟಲ್ ಚೆಕಪ್ಪನ್ನು ಮಾಡಿಸ್ಕೊಳ್ಳುವುದು ಬಹಳ ಅವಶ್ಯಕ. ಗರ್ಭಿಣಿಯು ಹೇಗೆ ತನ್ನ ಹುಟ್ಟುವ ಮಗುವಿನ ಸರ್ವಾಂಗೀಣ ಆರೋಗ್ಯದ ಬಗ್ಗೆ ಗರ್ಭಾವಸ್ಥೆಯಿಂದನೇ ಕಾಳಜಿಯನ್ನು ವಹಿಸುತ್ತಾಳೆಯೋ ಹಾಗೆ ತನ್ನ ಬಾಯಿಯ ಆರೋಗ್ಯದ ಕಡೆಯೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಏಕೆಂದರೆ ಬಾಯಿಯ ಉತ್ತಮ ಆರೋಗ್ಯ ಸರ್ವಾಂಗೀಣ ಉತ್ತಮ ಆರೋಗ್ಯ. ಬಾಯಿಯ ಆರೋಗ್ಯದ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಡಾಕ್ಟರ್ ಪ್ರಗತಿ ಭಟ್ ಅವರೇ. ಈಗ ನಾವು ಕರೆಗಳನ್ನು ತಗೊಳ್ಳೋಣ. ಹಲೋ ಹಲೋ ಹಾ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಡಾಕ್ಟರ್ ನಮಸ್ಕಾರ, ನಾ ಧ್ರುವ ಬಾಲ್ಕೋಟೆಯಿಂದ ಮಾತಾಡಕತ್ತೀನಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಡಾಕ್ಟರ್ ಮಾಡ್ಕೊಳಕ್ಕೆ ನಾವು ರಗಡ್ ಪ್ರಿಕಾಷನ್ಸ್ ತಗೋತಿರ್ತೀವಿ, ಆಮೇಲೆ ಹಲ್ಲು ಟೂ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಗಮ್ಸ್ ಬಹಳ ಸ್ಟ್ರಾಂಗ್ ಇರ್ಬೇಕಂತಾರ ಒಂದೇದ್ದು, ಎರಡನೇದ್ ನಾವು ಸುಡು ಸುಡು ಚಾ ತಗೋತಿರ್ತೀವಿ, ಅದರಿಂದ ಈ ಗಮ್ಸ್ ಏನ್ ಡ್ಯಾಮೇಜ್ ಆಗ್ಬೋದೇನು? ಇಲ್ಲ ಸರ್, ಚಾ ಕಾಫಿ ಎಲ್ಲ ಕುಡಿಯೋದ್ರಿಂದ ಗಮ್ಸ್ ಡ್ಯಾಮೇಜ್ ಆಗುದಿಲ್ಲ. ನೀವು ಹೇಳದಂತೆ ಗಮ್ಸ್ ಯಾವಾಗಲೂ ಸ್ಟ್ರಾಂಗ್ ಇರೋದು ಇಂಪಾರ್ಟೆಂಟ್, ಯಾಕಂದ್ರೆ ಗಮ್ ಇಸ್ ಲೈಕ್ ಅ ಫೌಂಡೇಶನ್ ಆಫ್ ಅ ಬಿಲ್ಡಿಂಗ್. ಸೊ ಗಮ್ಸ್ ನಿಮ್ದು ವಸಡಿ ಆರೋಗ್ಯ ಇತ್ತಂದ್ರೆ ನಿಮ್ಮ ಹಲ್ಲು ಚೆನ್ನಾಗಿರ್ತದೆ. ಸೊ ಅದಕ್ಕೆ ನೀವು ಎರಡು ಸಲ ಚೆನ್ನಾಗಿ ಬ್ರಷ್ ಮಾಡಿ ವರ್ಷಕ್ಕೊಮ್ಮೆ ನಿಮ್ಮ ದಂತವೈದ್ಯರನ್ನ ಭೇಟಿಯಾಗಿ ಎರಡು ಹಲ್ಲು ನಡುವೆ ಆರೋಗ್ಯ ಕಾಪಾಡಲು ಡೆಂಟಲ್ ಫ್ಲಾಸ್ ಅನ್ನ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಳಿ. ಎಸ್ ಡಾಕ್ಟರ್. ಇನ್ನೊಂದು ಪ್ರಶ್ನೆ ಇರ್ತದೆ, ಈ ಲೇಡೀಸ್ಗೆ ಇಂಡ್ಯೂಸ್ಡ್ ಡಯಾಬಿಟಿಸ್ ಬಂದಿರ್ತದೆ, ಅವಾಗ ಭಾಳ ಕಾಳಜಿ ಮಾಡ್ಕಲ್ಲ ಅವ್ರ ಗಮ್ಸ್ ಬಗ್ಗೆ, ಏನಾದ್ರು ಡ್ಯಾಮೇಜ್ ಆದ್ರೆ ಲಗೋ ಕ್ಯೂರ್ ಆಗುತ್ತೆ? ಹೌದು ಸರ್, ಯಾಕಂದ್ರೆ ಡಯಾಬಿಟೀಸ್ ಮತ್ತೆ ಗಮ್ಸ್ಗೆ ಬಹಳಷ್ಟು ಕೋರಿಲೇಷನ್ ಇದೆ. ಡಯಾಬಿಟೀಸ್ ಇದ್ದವರಲ್ಲಿ ಗಮ್ಸ್ ಇದು ಡಿಸ್ಟ್ರಕ್ಷನ್ ಅತಿ ತೀವ್ರದಲ್ಲಿ ಆಗ್ತಾ ಇರ್ತದೆ. ಅಂಡ್ ಇತ್ತೀಚೆಗೆ ಎಲ್ಲ ಸೈಂಟಿಫಿಕಲಿ ಎವಿಡೆನ್ಸ್ ಇದೆ ಸರ್. ಅದಕ್ಕೆ ಗರ್ಭಾವಸ್ಥೆಯಲ್ಲಿಯೇ ಡಯಾಬಿಟೀಸ್ ಬರದಿದ್ದ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ಹಲೋ ಹಲೋ ಹೆಗಡೆ ಬಾಯಾರ, ಆರಾಮ ಇದ್ದೀರಲ್ರಿ? ಆರಾಮ ಆರಾಮ. ನೀವು ಆರಾಮ ಇದ್ದೀರಲ್ಲ? ಯಾಕೆ ಯಾಕೆ ಉದ್ಘೋಷಕರಾಗ ಬರವಲ್ರಿ ಅಲ್ಲಿಗ? ಮಧ್ಯೆ ಮಧ್ಯೆ ಯಾವಾಗಾರು ಬಂದಿರ್ತೀನಿ ಅಷ್ಟೇ. ಇದಕ್ಕೆ ನಾನು ಬೇರೆ ಅಡ್ವರ್ಟೈಸಿಂಗ್. ಡಾಕ್ಟ್ರ ಡಾಕ್ಟ್ರ ಹೇಳ್ರಿ. ಮೊದಲಿನವ್ರಿಗೆ 70, 80, 90 ವರ್ಷ ಆದ್ರೂ ಹಲ್ಲು ಹಚ್ಚಿದ್ದಿಲ್ಲ. ಈಗ ಅವ್ರೇನು ಇದು ಇಡ್ಲಿ ಪುರಿ ಸಿಗ್ತಿದ್ರು. ಈಗೆಲ್ಲಾ ಪೇಷಂಟ್ ಬಂದ್ರೆ ಹಲ್ಲು 30, 40 ವರ್ಷ ಇರ್ಬೇಕಾದ್ರೆ ಬಹಳಲ್ಲ, ಏನ್ ಕಾರಣ ಸರ್? ಹಂಗಿರುವುದಿಲ್ಲ, ಅದು ಮುಂಚಿನ ಕಾಲದಲ್ಲೂ ಹಲ್ಲಿನ ತೊಂದರೆ ಇತ್ತು. ಅದು ಅವರು ಇಡ್ಲಿ ಎಲ್ಲ ಯೂಸ್ ಮಾಡ್ಕೊಂಡಿದ್ರೆ ಇನ್ನೂ ಬಹಳ ತೊಂದರೆ ಇತ್ತು. ಒನ್ಲಿ ಥಿಂಗ್, ಹಿಂದಿನ ಕಾಲ ಜನರು ಡಾಕ್ಟರ್ ಹತ್ರ ಹೋಗೋದು ಕಡಿಮೆ ಇರ್ತಿತ್ತು. ಈಗ ಬಹಳಷ್ಟು ಅವೇರ್ನೆಸ್ ಬಂದಿರೋ ಕಾರಣ ಮೋಸ್ಟ್ ಆಫ್ ದ ಪೇಷಂಟ್ಸ್ ವರ್ಷಕ್ಕೊಮ್ಮೆ ಭೇಟಿಯಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ ಏನಾದರೂ ನೆಸೆಸರಿ ಇದ್ರೆ. ಸೊ ಅವೇರ್ನೆಸ್ ಸರ್. ಮತ್ತೆ ಮುಂಚಿನ ಹಿಂದಿನ ಕಾಲದಲ್ಲಿ ಜನರು ಸ್ವಲ್ಪ ಅವರದ್ದು ಲೈಫ್ ಸ್ಟೈಲು ಚೆನ್ನಾಗಿತ್ತು, ಗಟ್ಟಿ ಇದ್ರು, ಅವರ ಆಹಾರ ಪದ್ಧತಿನೂ ಚೆನ್ನಾಗಿತ್ತು. ಸೊ ಅವ್ರ ಆಗಾಗ ಈ ಥರ ತೊಂದರೆ ಆಗ್ತಿರ್ಲಿಲ್ಲ ಅವರಿಗೆ. ಬಟ್ ತೊಂದರೆ ಇತ್ತು ಸರ್, ಆದ್ರೆ ಅವ್ರು ಡಾಕ್ಟರ್ ಹತ್ರನು ಸ್ವಲ್ಪ ನಿಯಮಿತವಾಗಿ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಳ್ತಿರ್ಲಿಲ್ಲ. ಈಗ ಪ್ರಾಬ್ಲಮ್ ಬಹಳ ಕ್ರಿಯೇಟ್ ಐತ ಅಂತ ನಮ್ಗೆ ಅನಿಸ್ತೈತಿ. ಈಗಿನ ಆಹಾರ ಪದ್ಧತಿ ಕಾರಣ ಅಂತಾರೆ ಅವರು ಸರ್. ಲೈಫ್ ಸ್ಟೈಲ್ ಚೇಂಜ್ ಆಗಿದಲ್ಲ ಸರ್. ಅವಾಗ ಏನು ಹಸಿದ ತಿಂತಿದ್ರು, ಇದನ್ನ ಮಾಡ್ತಿದ್ರು, ಈಗೆಲ್ಲ ಎಲ್ಲ ಸುರಕ್ಷಿತ ಎಣ್ಣೆ ಅಂತಾರ, ಎಲ್ಲ ಪ್ಯಾಕ್ಡ್ ಫುಡ್ ಎಲ್ಲ ಯೂಸ್ ಮಾಡ್ತಾರೆ. ನೀವು ಹೇಳುದು ಕರೆಕ್ಟ್ ಸರ್. ಅವಾಗ ಯಾವಾಗ ನಿಮ್ಗೆ ಹಂಗ ತಿಂತಿದ್ರು, ಅವಾಗ ಎಲ್ಲಿ ಹೊಲದಾಗ ತಿಂತಿದ್ರು, ಎಲ್ಲಿ ಕುಡಿತಿದ್ರು? ಹೌದು ಸರ್, ಹಿಂದಿನ ಕಾಲ ಜನರಿಗೆ ಇಮ್ಯುನಿಟಿ ಬಹಳ ಸ್ಟ್ರಾಂಗ್ ಬಿಡಿ. ಈಗ ಎಷ್ಟು ಸೇರ್ಕೊಂತು ಅಷ್ಟು ಜಗಳೇ ಇದ ಪ್ರಕೃತಿ ಇದಾಗತ್ತೆ. ಹೌದೌದೌದು. ಸರಿ ತಗೋರಿ. ಹಲೋ ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂರ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡ್ತೀನಿ. ಹೇಳ್ರಿ ಹೇಳ್ರಿ. ಮೇಡಮ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ ಸರ್. ಹಾಗೆ ಇಬ್ರು ಮೇಡಮ್ ಅವ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ. ಸರ್ ಮೇಡಮ್, ನಾನು ಹಲೋ ಹಲೋ ಗರ್ಭಿಣಿ ಸ್ತ್ರೀಯರ್ರಿ, ಕಬ್ಬ ತಿನ್ನಬಾರ್ದು ಅಂತ ಹೇಳ್ತಾರ್ರಿ, ಇದೆಷ್ಟು ಮಟ್ಟಿಗೆ ಸತ್ತಾರ್ರಿ? ಕಬ್ಬ ತಿನ್ನಬಾರ್ದ? ಹಂಗೆ ಬಹಳಷ್ಟು ಮಂದಿ ಹೇಳ್ತಿರ್ತಾರೆ ಅದ್ ತಿನ್ಬಾರ್ದು ಇದು ತಿನ್ಬಾರ್ದು ಅಂತ. ಬಟ್ ಹಾಗೇನಿಲ್ಲ, ನೀವು ನಿಮ್ಮ ಗೈನಕಾಲಜಿಸ್ಟ್ ಅನ್ನ ಭೇಟಿ ಆಗ್ತಿರ್ತಿರಲ್ಲ, ಸೊ ಅವರನ್ನ ಭೇಟಿಯಾಗಿ ಅವರೆಲ್ಲ ನಿಮ್ಗೆ ಹೇಳ್ತಿರ್ತಾರೆ, ಡಯಟ್ ಎಲ್ಲ ಕೌನ್ಸಿಲಿಂಗ್ ಮಾಡ್ತಿರ್ತಾರೆ. ಸೊ ಬಟ್ ಕಬ್ಬು ತಿಂದಿದ್ರಿಂದ ಗರ್ಭಿಣಿಯ ವಸಡಿಗಂತೂ ಏನು ಪ್ರಾಬ್ಲಮ್ ಆಗುದಿಲ್ಲ ಸರ್. ಬಟ್ ನೀವು ಗರ್ಭಾವಸ್ಥೆಯಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರೆಲ್ಲ ಸಮತೋಲನವಾದ ಆಹಾರ ತಿನ್ಕೊಂಡು ಚೆನ್ನಾಗಿಟ್ಕೊಳ್ಳಿ ತನ್ನ ಬಾಯಿಯನ್ನ ಅಷ್ಟೇ ಸರ್. ಪ್ಲೀಸ್, ಇನ್ನೊಂದು ಪ್ರಶ್ನೆ, ಸಣ್ಣ ಪ್ರಶ್ನೆ ಅದ್ರಲ್ಲಿ. ಹಾ ಸರ್. ಚಹಾ ಕುಡಿದ ನಂತರ ಕೆಲವೊಂದಿಷ್ಟು ಜನ ನೀರು ಕುಡಿತಾರ್ರಿ ಮೇಡಮ್, ಇದು ಒಳ್ಳೆಯ ಅಭ್ಯಾಸರ ಬ್ಯಾಡ್ ಹ್ಯಾಬಿಟ್? ಸರ್, ಇಟ್ಸ್ ನಾಟ್ ಅ ಬ್ಯಾಡ್ ಹ್ಯಾಬಿಟ್, ಇಟ್ ಇಸ್ ಜಸ್ಟ್ ಅವರಿಗೆ ಒಂದು ಸೈಕಾಲಜಿಕಲಿ ಸಮಾಧಾನ ಅನ್ಸುತ್ತೆ. ಚಹಾ ಕುಡಿದ ನಂತರ ಏನೋ ಒಂದು ಲೇಯರ್ ಆಗಿರುತ್ತೆ, ಸೊ ಅದು ಬ್ಯಾಕ್ಟೀರಿಯಾದ ಲೇಯರ್ ಹೋಗುತ್ತೆ ಅಂತ ಒಂದು ಸೈಕಾಲಜಿಕಲಿ ಅವರಿಗೆ ಆರಾಮ ಅನ್ಸುತ್ತೆ. ಬಟ್ ಇಟ್ ಇಸ್ ನಾಟ್, ಅದು ಒಂದು ಬ್ಯಾಡ್ ಹ್ಯಾಬಿಟ್ ಅಲ್ಲ ಸರ್. ಅಲ್ರಿ, ಹಂಗೇನಿಲ್ಲ ಸರ್. ಓಕೆ ಸರ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ನಾವು ರಾಯಬಾಗ್ ತಾಲೂಕು ಬಡಬೇಕೂಡದಿಂದ ಬಸವರಾಜ್ ಗುಟ್ಲಿ ಅಂತ ಮೇಡಮ್. ವೈದ್ಯರಿಗೂ ನಮಸ್ತೆ. ನಮಸ್ತೆ ಸರ್. ಬಾಯಿ ಹಲ್ಲಿನ ಬಗ್ಗೆ ನನ್ನ ಪ್ರಶ್ನೆ ಮೇಡಮ್. ನೀವು ಸ್ವಲ್ಪ ಏನಾದ್ರೂ ನಾವು ಊಟ ಮಾಡಿದಾಗ ಏನಾದ್ರೂ ತಿಂದಾಗ ಹಲ್ಲಲ್ಲಿ ಮುಸುರಿ ಅದು ಇದು ಸಿಕ್ಕಾಕೊಂಡು ಅದು ತೊಂದರೆ ಮಾಡುವಾಗ ತಲೆನೋವು ಎಲ್ಲ ಬಂದಿರುತ್ತೆ, ಅದಕ್ಕೆ ಕಾರಣ ಏನಿರ್ಬೋದು ಅಂತ. ಓಕೆ ಸರ್, ಈಗ ನೀವು ಯೂಶ್ವಲಿ ಹಲ್ಲಲ್ಲಿ ಹುಳುಕಿದ್ರೆ ಅಥವಾ ವಸಡಿಯ ರೋಗ ಇದ್ರೆ ನೀವು ಆಹಾರ ತಿಂದದ್ದು ಅಲ್ಲಿ ಹೋಗಿ ಸಿಕ್ಕಾಕೊಂಡು ಬಿಡ್ತದೆ. ಸೊ ಮತ್ತೆ ಹಲ್ಲಲ್ಲಿ ಹುಳುಕಿರೋ ಕಾರಣ ಕೆಲವೊಮ್ಮೆ ಹಲ್ಲು ನೋವಾಗಿ ಆ ನೋವು ತಲೆಗೆ ಎಲ್ಲ ರೇಡಿಯೇಟ್ ಆಗೋ ಸಾಧ್ಯತೆ ಇರ್ತದೆ. ಸೊ ನೀವು ಫಸ್ಟ್ ಒಮ್ಮೆ ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ ನಿಮ್ಮ ಬಾಯಿಯ ತಪಾಸಣೆ ಮಾಡಿಸ್ಕೊಳ್ಳಿ. ಯಾಕೆ ಇದು ನಿಮ್ಮದು ಫುಡ್ ಸಿಕ್ಕಾಕೊಳ್ತಾ ಇದೆ, ಬೈ ಚಾನ್ಸ್ ಹುಳುಕು ಹಲ್ಲಿದೇನೋ ಅಥವಾ ವಸಡಿಯಲ್ಲಿ ಏನಾದರೂ ಸಮಸ್ಯೆ ಇದೆಯೋ, ಇದನ್ನು ನಿಮ್ಮ ದಂತವೈದ್ಯರೊಡನೆ ರೂಲ್ ಔಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದಲ್ಲಿ ಅವ್ರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹುಳುಕು ಹಲ್ಲಿದ್ರೆ ಅದಕ್ಕೆ ಸಿಮೆಂಟ್ ಹಾಕಿ ಫಿಲ್ ಮಾಡ್ತಾರೆ, ವಸಡಿಯಲ್ಲಿ ಪ್ರಾಬ್ಲಮ್ ಇದ್ದರೆ ಕ್ಲೀನಿಂಗ್ ಮಾಡಿದ್ಮೇಲೆ ಈ ನಿಮ್ಮ ಸಮಸ್ಯೆಯನ್ನು ಅದನ್ನು ಪರಿಹಾರ ಸಿಗುತ್ತೆ. ಬಟ್ ನೋವು ಏನಿರ್ತದಲ್ಲ ಅದು ಐದರ ಹಲ್ಲು ನೋವು ಇಲ್ಲ ವಸಡಿನ ಕಾಯಿಲೆ ಇದ್ದರೆ ಅಷ್ಟೇ ಅದಕ್ಕೆ ಪೇನ್ ಇರ್ತದೆ ಸರ್. ಸೊ ನೀವು ದಂತವೈದ್ಯರನ್ನು ಕೂಡಲೇ ಭೇಟಿಯಾಗಿ. ಸರಿ ಮೇಡಮ್, ಈ ಕಾರಣಕ್ಕಾಗಿ ತೊಂದರೆ ಇರ್ತದೆ ಅಂತೀರಿ. ಆಮೇಲೆ ಇನ್ನೊಂದು ಪ್ರಶ್ನೆ, ಅದು ಹಲ್ಲುಗಳೆಲ್ಲ ಜುಮ್ ಬರ್ತವೆ ಮೇಡಮ್, ಆ ಕಾರಣ ಏನಿರ್ಬೋದು? ಸರ್, ಇದು ಯೂಶ್ವಲಿ ನೀವು ಬ್ರಷ್ ಮಾಡುವಾಗ ಜಾಸ್ತಿ ಪ್ರೆಷರ್ ಹಾಕಿದಾಗ ಅದು ಒಂದು ಕಾರಣ ಇರ್ತದೆ. ಸೊ ಪ್ರೆಷರ್ ಹಾಕಿದಾಗ ಹಲ್ಲಿನ ಹೊರಗಿನ ಪದರು ಎನಾಮೆಲ್ ಅಂತ ಹೇಳ್ತೀವಿ, ಅದು ಡ್ಯಾಮೇಜ್ ಆದಾಗ ಹಲ್ಲಿನ ಒಳಗಡೆ ಪದರು ಅಂದರೆ ಡೆಂಟಿನ್ ಎಕ್ಸ್ಪೋಸ್ ಆಗುತ್ತೆ. ಸೊ ಆಗ ನೀವು ಏನಾದರೂ ತಿಂದಾಗ ಜೂಮ್ ಜೂಮ್ ಅನಿಸ್ತದೆ. ಸೊ ನೀವು ಬ್ರಷ್ ಮಾಡುವಾಗ ಜಾಸ್ತಿ ಪ್ರೆಷರ್ ಹಾಕಬಾರದು, ಇದರಿಂದ ಹಲ್ಲಿನ ಜುಮ್ ಜುಮ್ ಸಮಸ್ಯೆ ಕಡಿಮೆ ಆಗ್ತದೆ. ನೀವು ಪ್ರೆಷರ್ ಜಾಸ್ತಿ ಹಾಕಿ ಬ್ರಷ್ ಮಾಡಬೇಡಿ. ನಮಸ್ತೆ. ಹಲೋ. ಹಲೋ, ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ನಾವು ಚಿತ್ತರ್ಸಲಿಂದ, ಆಂಧ್ರ ಪ್ರದೇಶ ಚಿತ್ತರ್ಸಲಿಂದ ರೀ. ಹಲ್ಲು ಹುಳುಕತ್ತವಲ್ರಿ ಸರ್, ಅದಕ್ಕೇನ ಅಂತ ಕೇಳಕತ್ತಿದ್ವಿ ನಾವು. ಸರ್, ಹುಳುಕಾಗಲಿಕ್ಕೆ ಬಹಳಷ್ಟು ಕಾರಣ ಇರ್ತದೆ. ನೀವು ಚೆನ್ನಾಗಿ ಬಹಳಷ್ಟು ಸಿಹಿ ಮತ್ತು ಅಂಟು ಪದಾರ್ಥ ತಿಂದು ಬಾಯನ್ನು ಮುಕ್ಕಳಿಸದಿದ್ದರೆ ಮತ್ತು ಎರಡು ಸಲ ಬ್ರಷ್ ಮಾಡದಿದ್ದರೆ, ಫ್ಲಾಸ್ ಯೂಸ್ ಮಾಡ್ತಾ ಇದ್ದರೆ, ಮಾಡಲಿಲ್ಲ ಅಂದರೆ ಹಲ್ಲಲ್ಲಿ ಹುಳುಕಾಗ್ತದೆ. ಸೊ ಇದರಿಂದ ನಿಮಗೆ ಹಲ್ಲು ನೋವು ಆಗಿ ತೊಂದರೆ ಕೊಡ್ತಾ ಇರ್ತದೆ. ಮಲಾಮ್ ಯೂಸ್ ಮಾಡಲಿದ್ರೆ ಅದು ಅದಕ್ಕೆ ನಿಮಗೆ ಪರಿಹಾರ ಸಿಗೋದಿಲ್ಲ ಸರ್. ಹುಳುಕಿತ್ತಂದರೆ ಅದನ್ನು ಫಿಲ್ಲಿಂಗ್ ಮಾಡಿಸ್ಬೇಕು. ಸೊ ನೀವು ತಕ್ಷಣ ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ ಆ ಹುಳುಕು ಹಲ್ಲಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಫಿಲ್ಲಿಂಗ್ ಮಾಡಿಸ್ಕೊಳ್ಳಿ. ಔಷಧಿ ಗುಳಿಗೆ ಆಯಿಂಟ್ಮೆಂಟ್ ಮಲಾಮಿಂದ ಏನೂ ಪರಿಹಾರ ಸಿಗುವುದಿಲ್ಲ. ಹಲೋ. ಹಲೋ, ಹಾ ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ನಾವು ಜಗನ್ನಾಥದಿಂದ ಕಾಡಪ್ಪ ಉಳ್ಳಾಗಡ್ಡಿ ಮೇಡಮ್. ಹಾ ಹೇಳ್ರಿ. ಈಗ ಹಲ್ಲ ಈಗ ಹುಡುಗರು ಕೆಲವರು ದೊಡ್ಡವರು ಜುಣ್ಣು ಬರ್ತಾವ್ರಿ ಮೇಡಮ್ ರೀ. ಅಂದ್ರೆ ಏನ್ ಅನ್ಸ್ತದ ನಿಮ್ಗೆ ಜುಣ್ಣು ಬರುದಂದ್ರೆ? ಅಂದ್ರೆ ಜುಣ್ಣು ಬರುದಂದ್ರ ರೀ, ಪೂರ ಒಂದ್ ವಯಸ್ಸು ಬಂದ ಹುಡುಗರ್ದಾವ್ರಿ, ಒಂದ್ ಹತ್ತು ಹದಿನಾರು ವರ್ಷದ ಹುಡುಗರ್ರಿ. ಅವು ಹೊಸೆ ಒಟ್ಟು ಊಟ ಮಾಡಕ್ ಐತಾರ, ವಸಡಿ ನೋವ್ತಾವ್ರಿ. ಓಕೆ ಸರ್, ವಸಡಿ ನೋವುದಂದ್ರೆ ಇದು ವಸಡಿಯಲ್ಲಿ ಇನ್ಫೆಕ್ಷನ್ ಇದ್ರೆ ವಸಡಿಯಲ್ಲಿ ನೋವು ಆಗುತ್ತೆ. ಸೊ ಇದಕ್ಕೆ ನೀವು ದಂತವೈದ್ಯರನ್ನ ಭೇಟಿಯಾಗಿ ಒಮ್ಮೆ ಡೀಪ್ ಆಗಿ ಕ್ಲೀನಿಂಗ್ ಮಾಡ್ಬೇಕು. ಓಕೆ, ನೀವು ಮನೆಯಲ್ಲಿ ಹಲ್ ಕ್ಲೀನ್ ಮಾಡ್ತೀರಿ ಅದು ಬೇರೆ. ಮೇಡಮ್ ಅವ್ರು ಏನು ಏನು ತಿನ್ನಂಗಿಲ್ಲ, ಏನು ಇಲ್ಲ, ಊಟ ಅಷ್ಟ ಮಾಡ್ತಾರ್ರಿ ಅದಕ್ಕೆ. ಊಟ ಮಾಡ್ತಾರೆ ಸರ್, ಬಟ್ ಏನೂ ತಿನ್ನಂಗಿಲ್ಲ ಯಾಕಂದರೆ ಅವರಿಗೆ ಬಾಯಿಯಲ್ಲಿ ಡಿಸ್ಕಂಫರ್ಟ್ ಇದೆ, ವಸಡಿಯಲ್ಲಿ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಅವರಿಗೆ ದಂತವೈದ್ಯರನ್ನು ಥರ ಕರ್ಕೊಂಡು ಹೋಗಿ ಒಮ್ಮೆ ಡೀಪಾಗಿ ಕ್ಲೀನಿಂಗ್ ಮಾಡಿಸಿ. ಸೊ ಅವರಿಗೆ ವಸಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ಸೊ ಅದು ಕಂಡುಹಿಡಿದು ಅದಕ್ಕೆ ಸಮಾಧಾನ ಸಿಕ್ಕಿದ್ಮೇಲೆ ಅವ್ರು ಗ್ಯಾರಂಟಿ ಊಟ ಮಾಡ್ಲಿಕ್ಕೆ ಚಾಲೂ ಮಾಡ್ತಾರೆ. ಸರ್, ನೀವು SDM ದಂತ ವೈದ್ಯಕೀಯ ಕಾಲೇಜಿಗೆ ಬಂದ್ರೆ, ಇಲ್ಲಿ ವಸಡು ಶಾಸ್ತ್ರ ವಿಭಾಗಕ್ಕೆ ಬಂದ್ರೆ, ನಿಮ್ಗೆ ನಾನೇ ನಿಮ್ ಟ್ರೀಟ್ಮೆಂಟ್ ಮಾಡಿಸಿ ಕೊಡ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಫೋನ್ ನಂಬರ್ ಹೇಳ್ತೇವೆ. ಕಾರ್ಯಕ್ರಮ ಕೊನೆಯಲ್ಲಿ ನಂಬರ್ ಹೇಳ್ರಿ ಮೇಡಮ್ರ, ಹೇಳ್ತೇವೆ. ಕೇಳ್ಕೊಳ್ರಿ, ಕರ್ಕೊಂಡು ಬರ್ರಿ. ಸರಿ ಸರಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಲತಾ ಮೇಡಮ್ ಅವರಿಗೂ ಡಾಕ್ಟರ್ಗೂ ನಮಸ್ಕಾರ. ನಿಯಮಿತ ಕೇಳೋದು ಉದಯಟಿರೋರು ಮೇಡಮ್. ಹೇಳ್ರಿಪ್ಪ. ಈಗ ರೀ ಗರ್ಭಿಣಿ ಸ್ತ್ರೀಯರ್ರಿ, ಈಗ 3 ತಿಂಗಳಾಗಿದ್ರಿ ಮೇಡಮ್, ಅವ್ರಿಗೆ ವಸಡಿ ಉಬ್ಬಿ ಬಿಟ್ಟವ ಮೇಡಮ್. ಅವು ಇವು ಮ್ಯಾಗಿನ್ನು ಕೆಳಗಿನ್ನು ಈಗ ರಾಮದುರ್ಗದಾಗ ತೋರಿಸಿದ್ದಾರೆ ಮೇಡಮ್ ಅವರು. ಅವು ಏನಂದ್ರ ಸಿ ವಿಟಮಿನ್ ಕಡಿಮೆ ಐತೆ ಅಂತ ಅಂದ್ರಿ ಮೇಡಮ್. ಓಕೆ ಸರ್. ಈಗ ವಸಡಿಗಳು ಅದಾವಲ್ರಿ, ಮ್ಯಾಗಿನ ವಸಡಿ ಅವು ದೌಡಿ ಅದಾವ, ಉಬ್ಬಿ ಬಿಟ್ಟವ ನೋಡ್ರಿ. ಓಕೆ ಸರ್. ಸರ್, ಇದಕ್ಕೆ ನಾವು ಪ್ರೆಗ್ನೆನ್ಸಿ ಜಿಂಜೋವೈಟಿಸ್ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ಕಾಣಿಸೋ ಲಕ್ಷಣ, ವಸಡಿಯಲ್ಲಿ ಲಕ್ಷಣ, ಸ್ಪೆಷಲಿ ಗರ್ಭಿಣಿಯರಲ್ಲಿ ಕಾಣಿಸ್ತದೆ ಇದು ಪ್ರೆಗ್ನೆನ್ಸಿ ಜಿಂಜೋವೈಟಿಸ್. ಸೊ ಇದು ಯಾಕಂದ್ರೆ ಇದು ಹಾರ್ಮೋನ್ಗಳ ಏರುಪೇರು ಆಗಿರ್ತದೆ ಗರ್ಭಾವಸ್ಥೆಯಲ್ಲಿ. ಸೊ ಅದಕ್ಕೆ ಬ್ಯಾಕ್ಟೀರಿಯಾಗಳು ಬಹಳ ತೀವ್ರಗತಿಯಿಂದ ಅದು ವಸಡಿನ ಮೇಲೆ ದುಷ್ಪರಿಣಾಮ ಬೀಳ್ತಾ ಇರ್ತದೆ. ಸೊ ಈಗ ಅವರು ಮೂರನೇ ತಿಂಗ್ ಸರ್, ವಿಟಮಿನ್ ಎಲ್ಲ ಸಪ್ಲಿಮೆಂಟ್ಸ್ ಕೊಟ್ಟಿದ್ದು ಡಾಕ್ಟರ್ ತಗೊಳ್ಳಿ, ಕರೆಕ್ಟಾಗಿ ತಗೊಳ್ಳಿ. ಆದರೆ ಅವ್ರ ಗರ್ಭಾವಸ್ಥೆಯ 4, 5 ಮತ್ತು 6 ತಿಂಗಳಲ್ಲಿ ಅಂದರೆ 2ನೇ ತ್ರೈಮಾಸಿಕದಲ್ಲಿ ಅವರನ್ನು ಒಮ್ಮೆ ಡೆಂಟಲ್ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಒಮ್ಮೆ ಚೆನ್ನಾಗಿ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಡಾಕ್ಟರ್ ಕ್ಲೀನಿಂಗ್ ಮಾಡ್ತಾರೆ, ಆವಾಗ ಈ ವಸಡಿದ ಬಾವುವೆಲ್ಲ ಆರಾಮಾಗುತ್ತೆ. ಇಲ್ಲ ಏನಾಗುತ್ತೆ, ಮುಂದೆ ಮಗುವಿನ ಮೇಲೇನು ಅವರಿಗೆ ಪ್ರಾಬ್ಲಮ್ಸ್ ಆಗಬಾರದು. ಯೂಶುವಲಿ ಸಿ ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೇಡಮ್. ಅದು ತಗೊಳ್ಳಿ ಸರ್, ಅದು ನಿಮ್ದು ಪ್ರೆಗ್ನೆನ್ಸಿಯಲ್ಲಿ 2 ದಿವಸಕ್ಕೊಂದು ನಡೀತದೆ ಸರ್. ಸರ್, ಗರ್ಭಾವಸ್ಥೆಯಲ್ಲಿ ನಿಮ್ ಡಾಕ್ಟರ್ ನಿಮ್ಗೆ ಯಾವ್ಯಾವ ಗುಳಿಗೆ ಕೊಟ್ಟಿರ್ತಾರೆ ಎಲ್ಲ ತಗೊಳ್ಳಿ. ಅಂದ್ರೆ ನಿಮ್ ಹೆಚ್ಚಿನ ಕಡೆ ನಿಮ್ದು ಇರ್ತದಲ್ಲ ಮೇಡಮ್, ಅಲ್ಲಿಗೆ ಕಳಿಸಬಹುದಾ ಅಂತ. ಸರ್, ನೀವು ಡೆಂಟಲ್ ಇಲ್ಲಿ SDM ದಂತ ವೈದ್ಯಕೀಯ ಕಾಲೇಜಿಗೆ ಕರ್ಕೊಂಡು ಬನ್ನಿ. ಅವರಿಗೆ ಗರ್ಭಾವಸ್ಥೆಯ 2ನೇ ತ್ರೈಮಾಸಿಕದಲ್ಲಿ ಅವರಿಗೊಮ್ಮೆ ಚೆನ್ನಾಗಿ ಸ್ವಚ್ಛ ವಸಡಿಯಲ್ಲಿ ಸ್ವಚ್ಛ ಮಾಡಿ ಈ ಸಮಸ್ಯೆಗೆ ಸಮಾಧಾನ ತಂದು ಕೊಡಬಹುದು ಸರ್. ಆಯ್ತು, ಥ್ಯಾಂಕ್ಸ್ ಮೇಡಮ್. ಓಕೆ, ಬಟ್ ಪ್ಲೀಸ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಹಲೋ ಹಲೋ ಹಲೋ. ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಕಾಮತ್. ಹಾ, ನಾನು ರಾಮನಗರ ತಾರಾಳದಿಂದ ಮಾತಾಡಕತ್ತೀನಿ. ನಿಮ್ದ ಎಷ್ಟ್ ಟೈಮ್ದಾಗ ಒಂದು ಹಲ್ಲು ಕೀಳಕ್ ಬಂದ್ರ ನೀವು ಕಲಿ ಹುಡುಗರ ಕಡೆಯಿಂದ ಮಾಡಿಸ್ತಿರಲ್ರಿ? ಸರ್, ಇದು ಕಲಿಯು ಹುಡುಗರು ಮಾಡಿದ್ರು ದೇ ವಿಲ್ ಬಿ ಮಾನಿಟರ್ಡ್ ಬೈ ಅ ಸ್ಪೆಷಲಿಸ್ಟ್ ಸರ್. ಯಾಕಂದ್ರೆ ನಮ್ದು ಡೆಂಟಲ್ ಇನ್ಸ್ಟಿಟ್ಯೂಷನ್ ಇದು ವರ್ಕಿಂಗ್ ಪಾಲಿಸಿ. ಅದಕ್ಕೆ ಒಪ್ಪತ್ತೀನಿ ಮೇಡಮ್. ಎಸ್ ಸರ್. ನೀವು ಮುಂದೆ ನಿಂದಿರೋದಿಲ್ಲಲ್ರಿ ಯಾರು ಡಾಕ್ಟರ್ಗಳು? ಸರ್, ನಿಂತಿರ್ತಾರೆ ಸರ್, ಎವ್ರಿ ಕೇಸ್ ಅನ್ನ ಮಾನಿಟರ್ ಆಗೇ ಇರ್ತದೆ ಸರ್. ಸರ್, ಅವರಿಗೂ ಕಾನ್ಫಿಡೆನ್ಸ್ ಬರ್ಬೇಕಲ್ಲ ಸರ್. ಈಗ ನಾವು ಅವ್ರ ಕಾಂಪಿಟಿಷನ್ ಬರ್ಬೇಕಾದ್ರೆ ಅವಾಗ ನಿಂದಿರ್ಬೇಕಲ್ಲ. ಅಲ್ಲೆಲ್ಲ ನಂದು ಒಂದ್ಸಲ 2003 ಓಕೆ ಸರ್, 2003 ಆಗಿದಲ್ಲ ಸರ್, ಈಗ ಹಾಗ ಆಗ್ತಾ ಇಲ್ಲ. ನೀವು ಬಂದು ಹರಿದಿಟ್ರಿ 2003 ನಾವು ಹೋಗಿ 15,000 ರೂಪಾಯಿ ಖರ್ಚು ಮಾಡಿದಲ್ರಿ ಹೊರಗಿನ ದವಾಖಾನೆ ಹೋಗಿ. ಮತ್ತೆ ನೀವು ಈಗ ಭಾಗವಹಿಸ್ತೀರಿ ಆಕಾಶವಾಣಿ ಒಳಗ? ಸರ್, ಏನ್ ಗೊತ್ತಾ, ಇದು ಎವ್ರಿ ಟ್ರೀಟ್ಮೆಂಟ್ SDM ಅಂತ ಕಾಲೇಜ್ ಯಾವ ಕಾಲೇಜಿಗೆ ಹೋದ್ರು ಇಟ್ ವಿಲ್ ಬಿ ಮಾನಿಟರ್ಡ್ ಬೈ ಅ ಸ್ಪೆಷಲಿಸ್ಟ್. ಮುಂದೆ ನಿಂದಿರ್ಬೇಕಲ್ರಿ ಈ ಕಡೆ ತಗೊಂಡು ಪಾನ ಜಗ್ಗಿದಂಗ ಜಗ್ತಿರಲ್ಲ ಅಲ್ಲ ಸರ್. ನೋಡಿ ಸರ್, ಈಗ ಅವರಿಗೆ ಸ್ವಲ್ಪ ಮಟ್ಟದ ಕಾನ್ಫಿಡೆನ್ಸ್ ಬರಬೇಕು. ಸೊ ಬಟ್ ಅವರಿಗೆ ಪೇಷಂಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನ ಮ್ಯಾನೇಜ್ ಮಾಡೋದು ಸ್ಪೆಷಲಿಸ್ಟೇ ಸರ್, ದೊಡ್ಡ ಡಾಕ್ಟ್ರೇ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಬರೀ ಅಪಾಯಿಂಟ್ಮೆಂಟ್ ಕೊಡ್ತೀರಲ್ಲ ದವಾಖಾನೆಗೆ ಬಂದ್ರ ಸರ್ ಈಗ ಎಲ್ಲ ಅದು ಇವತ್ತು ಬಾ ಅಂತೇಳಿ ಯಾಕದು ಅಪಾಯಿಂಟ್ಮೆಂಟ್ ಕೊಡ್ತೀರಿ ಸರ್? ನೀವು 2003 ವಿಷಯ ಮಾತಾಡ್ತಿದ್ದೀರಿ, ಈಗೆಲ್ಲ ಕಂಡೀಷನ್ಸ್ ಇಂಪ್ರೂವ್ ಆಗಿದೆ ಸರ್. ನೀವೊಮ್ಮೆ ಬಂದ್ ಬೇಕಾದ್ರೆ ಸ್ವತಃ ಬಂದ್ ಭೇಟಿಯಾಗಿ, ಈಗೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್. 2003 ಸರ್, ಈಗ ಆಲ್ಮೋಸ್ಟ್ 13 ವರ್ಷ ಆಯ್ತು ಸರ್. ಈಗ ನೀವು ಕೊಬ್ಬರಿ ಮಾತಾಡ್ತೀರಾ ಸರ್? ನಾನು ಉಡುಪಿಯೋಳು ಸರ್, ನಾನು ಧಾರವಾಡಲ್ಲಿ ಇರೋದು. ಎಸ್ ಸರ್. ಸರ್ ಈಗ ಬನ್ನಿ ಸರ್, ನಿಮ್ಗೆ ನಾನು ಎಲ್ಲ ಡಾಕ್ಟರ್ಸ್ ಚೆನ್ನಾಗಿ ಈಗ ಸಿಸ್ಟಮ್ ಚೇಂಜ್ ಆಗಿದೆ ಸರ್. ಈಗ ನೀವು ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ರಿ ಅಂತಿದ್ದಾರೆ ಅವ್ರು. ಈಗ ನೀವು ಒಮ್ಮೆ ಹೋಗಿ ಬರ್ರಿ. ಬರ್ರಿ ಸರ್. ನಮಸ್ಕಾರ ನಮಸ್ಕಾರ. ಓಕೆ ಸರ್, ಬಾಯ್. ಪ್ರಗತಿ ಭಟ್ ಅವರೇ, ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದ್ರೆ ನಮ್ಮ ಕಾರ್ಯಕ್ರಮದ ಸಮಯ ಮುಗಿತಾ ಬರ್ತಾ ಇದೆ. ಡಾಕ್ಟರ್ ಪ್ರಗತಿ ಭಟ್ ಅವರು ರಜಾ ದಿನ ಹೊರತುಪಡಿಸಿ ವಾರದ ಎಲ್ಲ ದಿನಗಳು ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836-246-1142. ಈ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ಈ ವಾರದ ಪ್ರಶ್ನೆ: ಗರ್ಭಾವಸ್ಥೆಯ ಯಾವ ಸಮಯದಲ್ಲಿ ದಂತ ಚಿಕಿತ್ಸೆಯನ್ನು ಪಡೆಯುವುದು ಸೂಕ್ತ? ಇನ್ನೊಮ್ಮೆ ಕೇಳಿ, ಗರ್ಭಾವಸ್ಥೆಯ ಯಾವ ಸಮಯದಲ್ಲಿ ದಂತ ಚಿಕಿತ್ಸೆ ಪಡೆಯುವುದು ಸೂಕ್ತ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ಫೆಬ್ರವರಿ 15ರಂದು ಕೇಳಿದ ಪ್ರಶ್ನೆ, ಹಿರಿಯರಲ್ಲಿ ಯಾವ ಅರಿವಳಿಕೆಯ ವಿಧಾನ ಉತ್ತಮವಾದದ್ದು? ಸರಿಯಾದ ಉತ್ತರ